ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್, ವಿಜಯಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದೊಳಗ 90%, ರಾಯಚೂರು ಜಿಲ್ಲೆ ಒಳಗ 65%, ಬಳ್ಳಾರಿ ಜಿಲ್ಲೆ ಒಳಗ 55%, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಪಶುಪಾಲನೆ ಆಧಾರಿತ ನಾಟಕ ಗಡಿ ದಾಟಿದಾಗ, ರಚನೆ ರಾಚಪ್ಪ ಎಚ್, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಪಶುಪಾಲನೆ ಆಧಾರಿತ ನಾಟಕ ಗಡಿ ದಾಟಿದಾಗ, ರಚನೆ ಡಾ ರಾಚಪ್ಪ ಎಚ್. ಕೇಳಿ ನಾಟಕ ಗಡಿ ದಾಟಿದಾಗ. ಈಗ ಇದನ್ನು ಹೊಲ ದಾಟಬೇಕ, ನಮ್ಮೂರ ಸೀಮೆ ದಾಟದಂಗ ನೋಡ್ರಿ. ಏ ಸಾವಕಾಶ ಹೇಳುವಯ್ಯಪ್ಪ, ಆಸ್ ಪಾಸ್ ಯಾರಾದ್ರೂ ಇದ್ರ ನಮ್ಮ ತಿಥಿ ಇಲ್ಲೇ ಆದಂಗ. ಹೌದಪ್ಪ, ಮೈ ಮ್ಯಾಲ ಸ್ವಲ್ಪ ಹೆಚ್ಚರ ಇರ್ಲಿ. ಅಲ್ಲೋ ಹೇ ತಮ್ಮ, ಅಲ್ಲಿಂದ ಇಲ್ಲಿ ತನ ಈ ಬುಟ್ಟಿ ನಾನೇ ಹೊತ್ತುಕೊಂಡು ಬಂದಿರೋ. ಹೌದೌದು, ಏನು ಕುತ್ತಿಗೆ ಬ್ಯಾನ್ ಆಗ್ಲಿಕ್ಕೋ ಮಾರಾಯ. ಏ ಸ್ವಲ್ಪ ಇಲ್ವಾ, ಅಲ್ಲಿ ಬದ್ಲಿ ಮಾಡಮಂತ. ಈಗ ಈಗ ಈ ಬುಟ್ಟಿ ನೀ ಒಂದ್ ಸ್ವಲ್ಪ ಹೊತ್ಕೋ. ಆಯ್ತಾ, ಹುಷಾರ ಸಾವಕಾಶ, ನೀರ್ ತೊಳ್ಕೋಬಾರ್ದು. ಹೌದೌದು, ನಿಂಬೆ ಹಣ್ಣು ಕದಲ್ಬಾರ್ದು. ಹೌದು, ಸೀರೆ ಮುಡಿ ಸರಿಬಾರ್ದು. ಹಂಗೇನಾದ್ರ ಆದ್ರ ನಾವು ಮಾಡಿದ್ದೆಲ್ಲ ಹೊಳೆ ಹುಷನ್ ತೊಳೆದಂಗ ಆಗ್ತದೋ ಮಾರಾಯ. ಹೌದೌದು, ಆಯ್ತಾಗ ಈ ಬುಟ್ಟಿದ್ದಿದ್ದಕ್ಕ ಇವತ್ ರಾತ್ರಿ ದೆವ್ವ ಭೂತ ಪ್ರೇತ ಪಿಶಾಚಿ ಯಾವ್ದು ಬರಂಗಿಲ್ಲ. ಇದ ಒಂದ್ ದೊಡ್ಡ ಶಕ್ತಿ ಅದ, ಇದಕ್ಕ ಎದುರಾಗಿ ಯಾವ ಭೂತನೂ ಬರಂಗಿಲ್ಲ. ಆದ್ರ ನಾವು ವಾಪಸ್ ಹೋಗ ಹೊತ್ತಿನಾಗ ಹುಷಾರಿರ್ಬೇಕು. ನಮ್ಮೂರ್ಗಡಿ ದಾಡ್ದಂಗ ಆಯ್ತು, ಹೇಳಿ ಬುಟ್ಟಿ ಹಚ್ಚಿಬಿಡ್ಲ. ಏ ಬೇಡ ಬೇಡ ಬೇಡ ಬೇಡ, ಎಲ್ಲೆಂದ್ರ ಅಲ್ಲಿ ಇಳಿಸೋದಲ್ಲದು, ಅದಕ್ಕ ಬೇವಿನ ಗಿಡನ ಬೇಕು. ಆಗ ಅಲ್ಲಿ ಕಾಣಿಸ್ತದಲ್ಲ ಅದು ಬೇವಿನ ಗಿಡ ಇರಬೇಕು, ಮತ್ತ ಅದಕ್ಕ ಕಟ್ಟಿದ್ದಂಗದ ಅಲ್ಲಿಗೆ ಹೋಗಿ ಬರ್ರಿ. ಹೌದೌದು ಹೌದು, ಇದು ಬೇವಿನ ಗಿಡ ಅದ, ಇಲ್ಲೇ ಇಳಿಸೋಣ, ಇಲ್ಲೇ ಇಳಿಸೋಣ ಅಂತ. ಓಹೋ, ಕಟ್ಟಿ ಅದ, ಕಟ್ಟಿ ಮ್ಯಾಲೆ ಇಳಿಸೋಮು. ಇಬ್ರು ಇಬ್ರು ಕೈ ಹಚ್ಚಿರೋ, ಮುಟ್ಟಿ ಕೈ ಹಚ್ಚಿರೋ, ಸಾವಕಾಶ ಇಳಿಸ್ರಿ, ಸಾವಕಾಶ ನಿಧಾನ ಇಳಿಸಿರೋ. ಕತ್ತಲ ನಿತ್ಯ ದಾಟೋಗೈತಿ, ಲಘುನಿ ಪೂಜೆ ಮುಗಿಸಿಬಿಡ್ರಿ. ಪದ್ಧತಿ ಪ್ರಕಾರ ಆಯ್ತು. ಹೇಳ್ರಿ ಆ ಕಟ್ಟಿ ಮ್ಯಾಲೆ ಇಟ್ಟಿದ್ದ ಮೀನುಗಳನ್ನ ಒಬ್ಬೊಬ್ಬರ ತಗೋರಿ. ಈ ಜರ್ಗಿ ನೀ ತಗೋ, ಕೊಡು ಕೊಡು, ಇದ್ರಾಗ ಅರ್ಶಿನ ನೀರ್ ಐತಿ. ಈಗ ಈ ಜರ್ಗಿ ನೀ ತಗೋ, ಇದ್ರಾಗ ಕುಂಕುಮ ನೀರ್ ಐತಿ. ಈಗ ಈ ಜರ್ಗಿ ನೀ ತಗೋ, ಇದ್ರಾಗ ದಂದ ಗಂಜಲ ಐತಿ. ಮತ್ತ ಇದನ್ನ ನಾ ತಗೋತೀನಿ, ಇದ್ರಾಗ ದಂದ ಸಗಣಿ ಐತಿ. ಇದೊಂದು ಉಳಿತಲ್ಲ, ಈಗ ಇದನ್ನ ಈಗೆಲ್ಲಾರೂ ಚರಿಗೆ ತಗೊಂಡ್ರಲ್ಲ, ಎಲ್ಲಾರು ನಮ್ಮೂರ್ ಕಡೆ ಮುಖ ಮಾಡಿ ಎಡಗಾಲಿಲೆ ಒಂದ್ ಹೆಜ್ಜೆ ಹಿಂದಕ್ಕೆ ಹಾಕಿ ಹಂಗ ಭೂಮಿ ಒದ್ದು ಬಲಗಾಲ ಮುಂದ ಹಾಕಿ ನಮ್ಮೂರ್ ಕಡೆ ನಡ್ರಿ. ನಿಂದ್ರಯ್ಯೋ ನಿಂದ್ರಿ. ಈಗ ನಮ್ಮೂರ್ ಸೀಮೆ ಚಾಲು ಆಗ್ತದ. ಈಗ ಇಲ್ಲಿ ನೋಡ್ರಿ, ನಿಂತು ನಿಮ್ ಕೈಯಾಗ ಏನ್ ಚರಿಗೆ ಅವಲ್ಲ ಅವನ್ನ ಈಗ ಲಕ್ಷ ಕೊಟ್ಟು ಕೇಳ್ರಿ. ಅವನ್ನ ಬೆನ್ನ ಹಿಂದ ಒಂದೇ ಇಟ್ಟಿಗೆ ಹಿಂದ ಸೀಮೆ ಹಾಕಿ ಬೀಳು ಹಂಗ ಒಗದ್ ಬಿಡ್ರಿ. ಈಗ ಮತ್ತ ಕೈಯಾಗಿನ ನಿಂಬೆ ಹಣ್ಣನ್ನ ಬಲಗಾಲ ಕೆಳಗ ಹಾಕಿ ಅದು ಸೀಳು ಹಂಗ ತುಳಿದು ಹಾಕ್ರಿ. ಈಗ ಯಾರು ಹಿಂದಕ್ಕೆ ನೋಡ್ಬೇಡ್ರಿ, ನಡೀರಿ. ನಮ್ಮೂರ್ ಕಡೆ ದೊಡ್ಡ ದೊಡ್ಡ ಹೆಚ್ಚಾಕ್ರಿ, ನಡ್ರಿ. ನಮ್ಮೂರ ಹತ್ರ ಬಂತು. ಊರ್ ಬರೋ ತನಕ ನನಗ ಜೀವದಾಗ ಜೀವಿದ್ದಿಲ್ಲ. ಹತ್ತ ಹುಟ್ಟು ಬಂದಾಗ ಆದ್ಬಿಟ್ರು. ಹೌದು ಹೌದು, ಎಲ್ಲಾ ಒಳ್ಳೇದಾಯ್ತು. ಏ ಅಲ್ಲಿ ನೋಡ್ರಿ, ನಮ್ಮೂರ ಅವಿಶಾಗ ನಮ್ಮ ಊರಿನ ಮಂದಿ ಎಲ್ಲಾ ಹಾದಿ ಕಾಯ್ಕೊಂಡಿಂತಾರ ನಮ್ದು. ಹೌದು ಹೌದು, ಜಲ್ದಿ ಜಲ್ದಿ ಬರ್ರಿ, ಎಲ್ಲಾ ಸುದ್ದಿ ಅವ್ರಿಗೂ ಹೇಳ್ಬಿಡೋಣ. ಊರಿನ ಜನ ಚಿಂತೆ ಮಾಡೋದನ್ನ ಬಿಡ್ತಾರ. ಹುಡುಗರು ಬಹಳ ಧೈರ್ಯ ಅಂದ್ರಪ್ಪ. ಹೌದು ಹೌದು, ಆ ಹುಡುಗರಿಗೆ ಗಟ್ಟಿನ ಹಾಲು ಕೊಟ್ರೆ ಕುಡ್ಲಕ್ಕ ನಮ್ಮ ಊರಿಗೆ ಬಂದ ಗಿಡ ಎಲ್ಲ. ಯಪ್ಪ ದೇವ್ರ, ರಾತ್ರಿ ಮಲಗೋ ಹೊತ್ತಿನಾಗ ಚಲೋ ಇತ್ತಲ್ಲೋ, ಬೆಳಗಾಗದ್ರಾಗ ಹಿಂಗ ಸತ್ತು ಬಿದ್ದದಲ್ಲ ನನ್ನ ಆಕಳ. ಗೌರಿ ಗೌರಿ, ನಾ ಹೆಂಗ್ ಮಾಡ್ಲಿ, ಮುಂದ ಬದುಕರ ಹೆಂಗ್ ಸಗಸ್ಲಿ? ಅಯ್ಯೋ ದೇವ್ರ, ಯಾಕವ ಲಚ್ಚವ ಅಮ್ಮಿ, ನಮ್ಗೆ ಹೆಂಗಾಯ್ತು? ನನಗೂ ಸುದ್ದಿ ಗೊತ್ತಾಗಿ ಎದಿ ಬಡ್ಕೊಂಡಂಗ ಆತು ನೋಡವ. ಏನ್ ಚಲೋ ಇತ್ತವ ಯವ್ವ ನಿನ್ ಗೌರಿ ಆಕಳ. ಏನ್ ಹೇಳಿ ರಾಮಪ್ಪ, ರಾತ್ರಿ ಹಾಲು ಹಿಂಡಿನಿ, ಮೇವ ಹಾಕಿನಿ, ನೀರು ಕುಡಿಸಿನಿ, ಚಲೋನೇ ಇತ್ತು, ಚಂದಾಗಿನಿ ತಿಂತು. ಬೆಳಗಾಗದ್ರಾಗ ಯಾರ ಶಾಪ ನನ್ನ ಮ್ಯಾಲ ಇತ್ತೋ ಏನೋ, ನನ್ನ ಹೊಟ್ಟಿ ಸುಟ್ಟಂಗಾಗೇದು ಎಣ್ಣ, ನನ್ನ ಹೊಟ್ಟಿ ಸುಟ್ಟಂಗಾಗೇದು. ರಾಮಪ್ಪ ರಾಮಪ್ಪ, ಬಾರೋ ಸಿದ್ದಪ್ಪ. ಲಚ್ಚವ್ವ ಬಿಡು ಬಿಡು, ಯಾಕಳ್ತಿ? ಛೇ, ಎಂತ ಅನಾಹುತ ಆಗೋಯ್ತು ಅಂತೀನಿ. ಒಳ್ಳೆ ಮಂದಿಗೆ ಕಾರಾಟ ಇರ್ತದ ಅನ್ನಕ್ಕ ಇದ ನೋಡು, ಕೆಟ್ಟಗಳಿಗೆ ಬಿಡು. ಇದು ಹೋಗ್ಲಿ ಬಿಡು ಲಚ್ಚವ್ವ, ಮುಂದ ಏನಾರ ಮಾಡೋಣ ತಗೋ, ನಾವೆಲ್ಲ ಅದೀವಲ್ಲ, ಧೈರ್ಯ ಮಾಡ್ಕೋ, ಆಗಿದ್ದು ಆಗೋದ್ ಬಿಡು. ಶಿವನ, ಯಾಕ ಲಚ್ಚವ್ವ? ಹನುಮ ನನ್ನ ಆಕಳ ಹೋತ ಹನುಮ. ಈಗ ಎರಡ್ ದಿನದ ಕೆಳಗ ಕಂಬಾರೋಣ್ಯಾಗ ಹಿಂಗ ನಾಲ್ಕ ದನ ಒಮ್ಮಿಗೆ ಸತ್ತೋದ್ವಾ? ಆನಿ ಆನಿ ಇದ್ದಂಗಿದ್ವಪ್ಪ ಆ ದನ. ಇಲ್ಲಿ ಇವತ್ ನೋಡಿದ್ರ ಲಚ್ಚವನ ಆಕಳ ಸತ್ ಹೋಗೈತಿ, ನನಗ ಯಾಕೋ ಎದಿ ಜುಮ್ ಅನ್ನಕತ್ತ. ಅಯ್ಯೋ ಹನುಮ, ಮೊದ್ಲ ಹಿಂಗಂತ ಗೊತ್ತಾಗಿದ್ರ ನನ್ ದೇವ್ರಿಗೆ ಕಾಯ ಹೊಡಿಸ್ತಿದ್ನಲ್ಲೋ ಯಪ್ಪ, ನನ್ನ ಆಕಳ ನನ್ ಗೌರಿನು ಹಿಂಗ ಹೋತು ಶಿವನ. ಸಿದ್ದಪ್ಪಣ್ಣ, ಸಿದ್ದಪ್ಪಣ್ಣ, ನೀನ್ ಯಜಮಾನ್ತಿ? ಅದ ನಮ್ಮಕ್ಕ. ಹೌದು. ನೀನ್ ಹುಡ್ಕೊಂಡು ನಮ್ಮ ಮನೆ ಕಡೆ ಬಂದಿದ್ಲ? ಯಾಕವ್ವ ಅಂದ್ರ, ಏ ಹೋಗ ಹನುಮ,

ಇಲ್ಲಿ ನೋಡ್ರಪ್ಪ, ಇಲ್ಲಿ ಕೇಳ್ರಿ, ನಮ್ಮೂರಾಗ ದನ ಬಹಳ ಸೈಲಿಕ್ ಹತ್ತಾವ್. ಈಗ ನೋಡ್ರಿ, ಒಂದ್ ಎತ್ತ ಸತ್ರ ಇನ್ನೊಂದ್ ಎತ್ತ ತಗೊಳ್ಳೋದು ಬಹಳ ತ್ರಾಸ ಅದ. ಇದಕ್ ಏನ್ ಮಾಡಬೇಕು ಅಂತ ಊರಿನ ಜನ ನೀವೇ ಹೇಳ. ಇನ್ನೊಂದು ವಿಷಯ, ಯಾರೇ ಹೇಳೋದಕ್ಕಿಂತ ಮುಖ್ಯವಾಗಿ ಗುಂಡಪ್ಪನ ಇದನ್ನ ಹೇಳಿ, ಅವ ಹೇಳೋದೇ ವಾಜ್ಯದ. ಯಾಕಂದ್ರೆ ದನದ ವಿಷಯದಾಗ ಅವ ಶಾಣೆ ಇದ್ದಾನೆ. ಏನ್ ಗುಂಡಪ್ಪ ಏನಂತಿ? ಗೌಡ್ರ, ನಿಮ್ಮ ಮಾತು ಖರೆ ಐತಿ. ನಾನ್ ನೋಡೋದ್ರಾಗ ವಾರದಾಗ 10-15 ದನ ಸತ್ ಹೋಗ್ಯಾವ. ಇದು ದೊಡ್ಡ ರೋಗನ ಇರಬೇಕು. ನನಗ್ ಗೊತ್ತಿರಂಗ ಒಬ್ಬ ಮನುಷ್ಯ ಬಹಳ ಚಲೋ ಔಷಧಿ ಕೊಡ್ತಾನ, ಅವನಿಗೆ ನಾ ಹೇಳ ಕಳ್ಸಿನಿ. ಇವತ್ತು ಅವ ಬರವಾದಾನ. ಗೌಡ್ರೆ ಗೌಡ್ರೆ, ಆಗ್ಬಾರ್ದಾಗೋಯ್ತು. ಕರಿಯಪ್ಪ, ಏ ಅದೇನ್ ಹೇಳಕತ್ತೀವ್ ನೀನು, ಸರಿಯಾಗಿ ಹೇಳು. ಏ ಗುಂಡಪ್ಪ, ಅವನಿಗೆ ಹಿಡಿದು ಒಂದ್ ಸ್ವಲ್ಪ ಚಲೋ ಕೂಡಿಸು. ಕರಿಯಪ್ಪ, ಈಗ ಹೇಳಪ್ಪ, ಏನಾಗ್ಯದ? ಯಾಕಷ್ಟ ಗಾಬರಿಯಿಂದ ಓಡ್ಕೋತ ಬಂದಿ? ಏನಾಯ್ತು? ಗೌಡ್ರ, ನಾ ಇವತ್ತ ನನ್ ಕುರಿಗಿ ತಪ್ಪಲ್ ತಿನ್ಸ್ಲಕ್ಕ ಅಡವಿಗೆ ಹೋಗಿದ್ರಿ. ಅಲ್ಲಿ ಬೇವಿನ ಗಿಡದ ಕೆಳಗ ಯಾರೋ ಗಾಳಿ ದುರ್ಗವನ್ನ ಬಿಟ್ಟು ಹೋಗ್ಯಾರ್ರಿ. ಕಣ್ಣು ಕಟ್ ಮಾಡಿದ್ದು ಹೀಗೆ ಮಾಡಿದ್ ನೋಡಿದ ಕೂಡ್ಲೇ ಕಣ್ಣಿಗ್ ಚಕ್ರ ಬಂದ್ ಬಿದ್ದಂಗಾಯ್ತು. ಈ ಗೌಡ್ರ ಸತ್ಕೋತ ಬಿಟ್ಕೋತ ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿ ನೋಡ್ರಿ. ಗೌಡ್ರ ಓಡ್ ಬಂದ್ರಿ. ಗೌಡ್ರೆ, ದನ ಸಾಯದ್ ಯಾಕ ಅಂತ ಈಗ ಗೊತ್ತಾಗ್ ನೋಡ್ರಿ. ಹೌದಾ? ರೋಗ ರುಜಿನ ಆಗಿದ್ರ ನಾ ಕೊಡ ಔಷಧಿಗ ಆರಾಮಾಗಿ ಹೋಗ್ತಿತ್ತ. ಇದು ಗಾಳಿ ಕಾಟ ಐತಿ. ಗಾಳಿ ಕಾಟಕ್ಕ ಯಾವ ಔಷಧಿನೂ ಇಲ್ಲ, ಮದ್ದು ಇಲ್ಲ. ಅದಕ್ಕ ದನ ದಿನಾ ದಿನ ಸಾಯಕತ್ತಾವ. ನಾ ಪಡ್ಕೊಂಡು ಯಪ್ಪ, ಯಾರು ನನ್ ಮಾತೆ ಕೇಳಲಿಲ್ಲ, ಅದಕ್ಕ ಹಿಂಗಾಗತ್ತಾವ. ಈಗ ಸ್ವಲ್ಪ ಎಲ್ಲರೂ ಸುಮ್ಕುಂದ್ರಿ, ಸುಮ್ಕುಂದ್ರಿ, ಸುಮ್ಕುಂದ್ರಿ. ಅಲ್ಲೋ ಕರಿಯಪ್ಪ, ಅದು ಗಾಳಿ ದುರ್ಗವ್ವ ಅಂತ ಗ್ಯಾರಂಟಿ ಏನಪ್ಪ? ನಾಯಕ್ ಸುಳ್ಳು ಹೇಳ್ರಿ ಗೌಡ್ರ. ಅದು ಖರೇನೆ ಗಾಳಿ ಐತ್ರಿ. ಯಾರೋ ಮಗ್ಗಲೂರವ್ರು ಬಂದು ನಮ್ ಸೀಮ್ಯಾಗ ಬಿಟ್ಟು ಹೋಗ್ಯಾರ್ರಿ. ಅವ್ರು ಬಿಟ್ಟು ಹೋಗಿದ್ದಕ್ಕ ಎಲ್ಲಾ ಸಾಕ್ಷಿನೂ ಅಲ್ಲಿ ಅದಾವ. ಹಿಂಗ್ ನೋಡಿದ್ರ ಒಂಥರ ರಾವ್ ರಾವ್ ಹೊಡಿತೈತಿ. ಅದು ಎಷ್ಟು ದಿನದ ಹಿಂದೆ ಬಿಟ್ಟಾರೋ ಏನೋ ಮಕ್ಕಳು. ಬೇವಿನ ಗಿಡ ಒಣಗಿದಂಗಾಗೈತ್ರಿ ಗೌಡ್ರ. ಗೌಡ್ರೆ, ಇದು ಖರೇನೆ ಆಯ್ತು ಬಿಡ್ರಿ. ಯಾಕಂದ್ರ ಈ ರೀತಿ ದನ ಸಹಾಯಕ್ ಅತ್ಯವ ಅಂದ್ರ ಇನ್ನು ನಾವು ಸುಮ್ ಕೂಡಬಾರ್ದು. ಹೌದು ಗೌಡ್ರ, ಮುಂದೇನ್ ಮಾಡ್ಬೇಕಂತ ಈಗ ಒಂದ್ ತೀರ್ಮಾನಕ್ಕೆ ಬಂದು ಬಿಡ್ಬೇಕು ನೋಡ್ರಿ. ಗೌಡ್ರೆ, ಬ್ಯಾರೆ ಏನು ವಿಚಾರಿಲ್ರಿ. ಮೊದ್ಲ ಆ ಗಾಳಿ ನಾ ನಮ್ ಗಡಿ ದಾಟಿಸಿ ಮುಂದ್ ಕಳಿಸ್ಬೇಕು. ನಮ್ ಸೀಮ್ಯಾಗ ಇದ್ದಷ್ಟು ದಿನ ಕಾಟ್ ತಪ್ಪಿದ್ದಲ್ಲ. ಎಷ್ಟು ಲಗುನ ಅದು ನಮ್ ಗಡಿ ದಾಟಿ ಹೊರಗ್ ಹೋಗ್ತದೋ ಅಷ್ಟು ನಮ್ಗ ಒಳ್ಳೇದಾಗ್ತದ. ಹಂಗಾದ್ರೆ ಎಲ್ಲರಿಗೂ ಒಪ್ಪಿಗೆ ಅದ ಅಂತಂದ್ರೆ ನಾಳಿನ ಹೆಂಗು ದೇವಿ ವಾರ ಅದ. ಎಲ್ಲಾರು ಒಟ್ಟಾಗಿ ರೆಡಿ ಮಾಡ್ರಿ. ಮತ್ತ ಏನೇನು ಖರ್ಚು ಬರ್ತದ ಎಲ್ಲ ನಾ ಕೊಡ್ತೇನೆ. ಏನು ಗುಂಡಪ್ಪ, ಎಲ್ಲ ವಾಜ್ಮಿ ಹೌದಲ್ಲ? ನೋಡ್ರಪ್ಪ, ನಾಳೆ ರಾತ್ರಿ ಆ ಗಾಳಿನ ನಮ್ ಗಡಿ ದಾಟ್ಸಕ್ ತಯಾರಿ ಮಾಡ್ಬೇಕು. ಅದಕ್ಕ ನಾಳೆ ಎಲ್ಲರೂ ನಿಮ್ ನಿಮ್ಮ ಮನೆಯಾಗ ಪೂಜಾ ಮಾಡ್ಬೇಕು. ಹಂಗೆ ದನ ಕರ ಎಲ್ಲ ಹೊಲಕ್ ಹೊಡಿಬಾರ್ದು, ಗಳೆ ಕಟ್ಟಬಾರ್ದು, ಮತ್ತ ಊರ್ ತುಂಬಾ ಯಾರು ರೊಟ್ಟಿ ಬಡಿಬಾರ್ದು ಅಂತ ದಂಗ್ರ ಹೊಡಸ್ರಿ ಗೌಡ್ರ. ಆಯ್ತಾಯ್ತು ನೋಡ್ರಿ, ಎಲ್ಲಾ ಬಹಳ ಕಟ್ಟುನಿಟ್ಟಿನಾಗ ಮಾಡಬೇಕು. ಪೂಜಿ ಮಾಡಿ ರಾತ್ರಿ ಆದ್ಮೇಲೆ ಗಾಳಿ ಹೊತ್ಕೊಂಡು ಹೋಗಾಕ 5 ಮಂದಿ ಗಟ್ಟಿ ಆಸಾಮಿ ರೆಡಿ ಇರಬೇಕು. ನಮ್ಮ ಗಡಿಯಿಂದ ಆ ಕಡೆ ಗಾಳಿನ ದಾಟಿಸಿ ಬಂದ್ ಬಿಡಬೇಕು. ಊರಿನೆಲ್ಲ ಮಂದಿ ಇಲ್ಲೇ ಸೇರ್ಯಾರು, ಗೌಡ್ರು ಇಲ್ಲೇ ಅದಾರಲ್ಲ, ಚಲೋನೇ ಆಯ್ತು ಗೌಡ್ರೆ. ಯಾಕೋ ಹನುಮಪ್ಪ, ಏನ್ ಸುದ್ದಿ? ಗೌಡ್ರೆ, ನಾ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ನ ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸಿದ್ರಿ. ಅದಕ್ಕ ಅವರು, ಏ ಹನುಮಪ್ಪ, ಊರಾಗಿನ ದನಕ್ಕೆಲ್ಲ ಅರ್ಜೆಂಟ್ ಆಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಿ, ಮತ್ತ ನಾ ನಾಳಿಗ ಅವ್ರಿಗೆ ಬರಕ್ ಹೇಳೇನ್ರಿ. ಹೇ ಬ್ಯಾಡ ಬಿಡೋ ಹನುಮ, ಆ ಡಾಕ್ಟರ್ ಇಂಜೆಕ್ಷನ್ ಯಾವ್ದು ಬೇಡ. ದನ ಸಹಾಯಕ ಕಾರಣ ಏನಂತ ನಮ್ಗೆಲ್ಲ ಗೊತ್ತಾಗ್ಯದ. ಅದಕ್ಕ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದೀವಿ. ಇನ್ನೆರಡು ದಿನದಾಗ ಎಲ್ಲ ಸರಿ ಹೋಗ್ತದ. ಹೌದು ಹನುಮಪ್ಪ, ಈಗ ನಮ್ಮ ಊರಿಗೆ ನಿಮ್ ಡಾಕ್ಟರ್ ಗಿಟ್ಟರು ಯಾರು ಬೇಡ. ಹ್ಮ್, ನೀ ಸುಮ್ನೆ ಗುಂಡಪ್ಪ ಸಿದ್ದಪ್ಪ ಹೇಳೋದನ್ನ ಕೇಳ. ಸಿದ್ದಪ್ಪ, ರಮಣ, ಲಚ್ಚವ್ವ, ಎಲ್ಲ ಸರಿ ಆಯ್ತಾ? ಗೌಡ್ರ, ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಮುಂದ ಡಾಕ್ಟರ್ ಇಂಜೆಕ್ಷನ್ ಸೂಜಿ ಅಂತ ಹೋದ್ರೆ ಎಲ್ಲ ಎಡವಟ್ಟಾಗ್ತದೆ ಗೌಡ್ರ. ಅದಕ್ಕ ಈಗ ಯಾ ಡಾಕ್ಟರ್ ಬೇಡ, ಏನು ಬೇಡ್ರಿ. ಆಯ್ತ್ ಬಿಡ್ರಿ, ನೀವೆಲ್ಲ ಹೌದು ಅಂದ್ಮೇಲೆ ನಂದೇನದ? ಆದ್ರೂ ಡಾಕ್ಟರ್ನ ಕರ್ಕೊಂಡು ಬಂದ್ರ? ಏ ಸುಂಕುಡು ಹನುಮ, ಡಾಕ್ಟರ್ ಅಂತ ಡಾಕ್ಟರ್ ಮಾತ್ ಎತ್ತಿದ್ರೆ ಸಾಕು ಡಾಕ್ಟರ್ ಅಂತ ನೀವು. ಸಿದ್ದಪ್ಪಣ್ಣ, ಈ ಶನಿ ಒಂದು ನಮ್ ಗಡಿ ದಾಟ್ಬಿಟ್ರ ಎಲ್ಲಾ ಕಂಟಕದಿಂದ ಪಾರಾದಾಗ ನೋಡು. ಮೆಲ್ಲೆ ಮಾತಾಡ್ಲೆ, ಯಾರಾದ್ರೂ ಕೇಳಿಸ್ಕೊಂಡಾರು? ಈ ಗಡಿ ದಾಟಿದ್ರೆ ನಮ್ ಗಡಿ ದಾಟದಂಗೆ ಇದಾಗುತ್ತೆ ನೋಡ್ರಿ. ಏ ಅಣ್ಣ ನಿಂತ್ಕೊಳ್ರು, ಅಲ್ಲಿ ನೋಡ್ರಿ ಆ ಕಡೆ ಸೀಮ್ಯಾಗ ಯಾರು ನಿಂತಂಗ್ ಕಾಣಿಸ್ತದಲ್ಲ. ಹೌದೌದು, ಅಲ್ಲಿ ಜನ ಆಧಾರ ಅನಿಸ್ತೈತಿ. ಏ ಅಲ್ಲಿ ಬಿಡು, ಗಿಡ ಗಂಟಿ ರಾತ್ರಿ ಒಳಗ ಹಂಗ್ ಕಾಣಿಸ್ತಾವ ನಡಿ. ಸಿದ್ದಪ್ಪಣ್ಣ, ನನ್ನ ಎದುರೇನು ಬಿಡುತ್ತಪ್ಪ? ಅದು ಕಲ್ಲೇ ಇರ್ಬೇಕು. ಸೀಮಿ ದಾಟಬೇಕು ಗಾಳಿ ಮೊದಲು. ನಮ್ಮವರೆಲ್ಲ ಯಾಕೋ ಓಡ್ಕೋತ ಹೊಂಟಾರಲ್ಲ ಗೌಡ್ರೆ. ಗಾಳಿನ ಗಡಿ ದಾಟ್ಸಕ ನಾವು ಬಹಳ ಹೆಣಗಾಡಿದೀವ್ರಿ. ಆದ್ರ ಆ ಕಡಿ ಮಂದಿ ಕಲ್ಲು ಕಟಗಿ ಕುಡುಗೋಲು ಹಿಡ್ಕೊಂಡ ಹೊಡೆಯಕ್ ಶುರು ಮಾಡಿದ್ರಿ. ನಾವು ಸೋತು ಬಿಟ್ಟಿವ್ರಿ ಗೌಡ್ರ. ಅಲ್ರಿ ಗೌಡ್ರೆ, ನಾವೇನ್ ಸೋಲಿಲ್ರಿ, ಗಾಳಿನ ಆ ಕಡಿ ಒಗದ್ ಬಿಡ್ಬೇಕಂತ ಹೇಳಿ ಬಿಡದಂಗ ಹೊಡೆದಾಡ್ದೇವ್ರಿ. ಆ ಗದ್ದಲದಾಗ ಒಂದ್ ಇಬ್ಬರಿಗೆ ಚಲೋ ಪೆಟ್ಟಾಯ್ತ್ರಿ. ಅಷ್ಟ ಆದ್ರೂ ಅವ್ರ ಗಾಳಿನ ಮಾತ್ರ ಆ ಕಡೆ ಬೀಸಾಡ್ಲಿಕ್ಕೆ ಬಿಡ್ಲೇ ಇಲ್ರಿ. ಅಲ್ರು ಗಡಿ ದಾಟಿಸಿ ಬರ್ರಿ ಅಂದ್ರ ಇಲ್ಲದ ಉಸಾಬರಿ ಮಾಡ್ಕೊಂಡ್ ಬಂದಿರಿ? ಇನ್ನು ನಮ್ಮ ಊರ್ ಮುಳುಗಿದಂಗ ದನ ಸಾಯದ್ ನಿಲ್ಲಲ್ಲ. ಇನ್ನು ಹಿಂಗ ಕಾಡಾಟ ಜೋರಾದ್ರ ಮನುಷ್ಯರು ಸಾಯದ್ ತಪ್ಪಿದ್ದಲ್ಲ ನೋಡು. ಯಾಕಂದ್ರ ಗಾಳಿ ನಮ್ಮ ಗಡಿ ದಾಟಿಲ್ಲ. ಎಲ್ಲ ನಮ್ಮ ಮನೆವರ ಬಿಡ್ರಿ ಗೌಡ್ರಿ, ಅದು ಏನಾರ ಆಗ್ಲಿ. ನಾ ಪ್ಯಾಟಿಗೆ ಹೋಗಿ ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಇಲ್ಲೇ ಇವನ ಪೊಲೀಸ್ ಜೀಪ ಗೌಡ್ರಿ. ಇದೇನು ನಮ್ಮ ಊರಾಗ ಪೊಲೀಸ್ ಜೀಪ್ ಬರಾಕತ್ತದಲ್ಲ. ಅರೇ ಪೊಲೀಸರು ಇಳಿದು ಇತ್ತಾಗೆ ಬರಾಕತ್ತಾರ? ನಮಸ್ಕಾರ ರೀ ಇನ್ಸ್ಪೆಕ್ಟರ್ ಸಾಹೇಬ್ರ, ಬರ್ರಿ. ಏನ್ ಗೌಡ್ರೆ, ನಿಮ್ ಊರಿನ ಜನ ನಿನ್ನೆ ರಾತ್ರಿ ಆ ಕಡಿ ಊರಿನ ಮಂದಿಗೆ ಹೊಡೆದು ಬಡದು ಬಾಳ ಹಿಂಸೆ ಮಾಡ್ರಿ ಅಂತಲ್ಲ. ಆ ಊರಿನವರು ನಿಮ್ ಮ್ಯಾಲ ಕೇಸ್ ಬುಕ್ ಮಾಡ್ಯಾರ. ಅದಕ್ಕ ನಾವೀಗ ಆ ಗದ್ದ ಮಾಡಿದ್ರನ್ನ ಹಿಡ್ಕೊಂಡು ಹೋಗಕ್ ಬಂದೀವಿ. ಅವ್ರು ಯಾರ್ಯಾರಂತ ನೀವ ಹೇಳ್ತೀರೋ ಅಥವಾ ನಾವು ಒದ್ದು ಬಾಯಿ ಬಿಡಿಸ್ಬೇಕು? ಸರ್ ಕ್ಷಮಿಸ್ರಿ, ನಾವೆಲ್ಲರೂ ಸ್ಟೇಷನ್ಗೆ ಬರ್ತೀವಿ. ಇದು ಒಬ್ಬಿಬ್ರ ವಿಷಯ ಅಲ್ಲ, ಇಡೀ ಊರಿನ ವಿಷಯ ಐತ್ರಿ. ಎಲ್ಲ ನಮ್ ಕಾಡಾಟ ನಡ್ರಿ, ಹೋಗೋಣಂತ. ಏನ್ರಿ ಇನ್ಸ್ಪೆಕ್ಟರ್ ಸರ್, ಮೊನ್ ರಾತ್ರಿ ಆ ಎರಡು ಊರುಗಳ ನಡುವೆ ನಡೆದ ಗದ್ದಲಕ್ಕ ಕಾರಣ ಏನು ಅಂತ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಸರ್. ಈ ಕಡೆ ಊರಿನಾಗ ಹೆಚ್ಚಿನ ಪ್ರಮಾಣದಾಗ ದನಗಳು ಸಾಯಕತ್ತಿದ್ವು. ಊರಿನವರ ಪ್ರಕಾರ ಅದಕ್ಕೆ ಕಾರಣ ಗಾಳಿ ದುರ್ಗವನ ಕಾಟ ಅಂತ ಸರ್. ಆ ಗಾಳಿ ಊರಿನಾಗ ಇರೋ ತನಕ ದನಗಳು ಸಾಯೋದು ನಿಲ್ಲೋದಿಲ್ಲ ಅನ್ನೋ ನಂಬಿಕೆಯಿಂದ ತಮ್ಮ ಊರಿನಾಗ ಇದ್ದ ಗಾಳಿಯನ್ನ ಆ ಕಡೆ ಊರಿಗೆ ಸಾಗಿಸ್ಲಿಕ್ಕ ರಾತ್ರಿ ಹೊತ್ತು ಗಡಿ ದಾಟಲು ಹೋಗಿದ್ರು. ಅದು ಆ ಕಡೆ ಊರಿನವ್ರಿಗೆ ಗೊತ್ತಾಗಿ ಇವರ ಮೇಲೆ ಆಕ್ರಮಣ ಮಾಡಿದ್ರು ಸರ್. ಈ ಕಾರಣಕ್ಕಾಗಿ ಎರಡು ಗುಂಪಿನವ್ರ ನಡುವ ಹೊಡೆದಾಟ ಬಡಿದಾಟ ಆಯ್ತು ಸರ್. ಈಗ ಪರಿಸ್ಥಿತಿ ಕಂಟ್ರೋಲ್ ಆಗದರಿ. ಗದ್ದಲಕ್ಕ ಕಾರಣ ಆದವರನ್ನ ಸ್ಟೇಷನ್ಗ ಕರಿತಂದೀವಿ ಸರ್. ನೀವೇನು ಗಾಳಿ ಅಂದ್ರಲ್ಲ,

ರೋಗ ಬರಲಾರದಂಗ ಮುಂಜಾಗ್ರತೆಯಾಗಿ ಲಸಿಕೆ ಹಾಕ್ಸೋದು ಅಥವಾ ರೋಗ ನಿರೋಧಕ ಲಸಿಕೆ ಹಾಕ್ಸೋದು ಅಂತ ಹೇಳಿ ಅರ್ಥ. ಅಂದ್ರೆ ಮೊದಲೇ ಮಾಡಿಸ್ಬೇಕು. ಪ್ರತಿ ವರ್ಷ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಈ ರೀತಿ ನೀವೆಲ್ಲ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸಿಕೊಂಡ್ಬಿಟ್ರ ನಿಮ್ಮ ಊರಾಗ ಯಾವ ರೋಗನೂ ಬರೋದಿಲ್ಲ, ಯಾವ ದನಾನೂ ಸಾಯಂಗಿಲ್ಲ. ಹೌದಾ ನೋಡ್ರಿ, ಈಗೆಲ್ಲ ವಿಜ್ಞಾನ ಬಹಳ ಮುಂದುವರೆದದ. ಯಾವ ಗಾಳಿನೂ ಇಲ್ಲ, ಯಾವ ಭೂತನೂ ಇಲ್ಲ. ಇನ್ಮೇಲ ದನಗಳಿಗೆ ಏನಾದರೂ ಸುಸ್ತಾಯ್ತು ಅಂತಂದ್ರ, ರೋಗ ಬಂದ ಲಕ್ಷಣಗಳು ಏನಾದರೂ ಕಂಡು ಬಂದು ಅಂತಂದ್ರ, ನೇರವಾಗಿ ನೀವು ನಮ್ಮ ದವಾಖಾನೆಗೆ ಅವುಗಳನ್ನು ಹೊಡ್ಕೊಂಡು ಬರ್ರಿ. ಇಲ್ಲಿ ನಿಮಗೆ ಚಿಕಿತ್ಸೆ ಕೊಡಿಸುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ತಿಳಿತ್ರ? ಗೊತ್ತಾಯ್ತೇನ್ರಪ್ಪ ಎಲ್ಲರಿಗೆ? ಆಯ್ತ್ರಿ ಸಾಹೇಬ್ರೆ, ಇನ್ಮೇಲೆ ನಮ್ಮ ಊರಾಗೆಲ್ಲ ಡಂಗೂರ್ ಹೊಡಿಸಿ ಕಾಲ ಕಾಲಕ್ಕೆ ದನಗಳಿಗೆ ಲಸಿಕೆ ಹಾಕಿಸುವಂತಹ ವ್ಯವಸ್ಥೆ ಮಾಡ್ತೀವಿ. ಮಾಡ್ರಿ ಮಾಡ್ರಿ. ಆಮೇಲೆ ಈ ಗಾಳಿ ಅದು ಇದು ಅಂತ ನಮ್ ನಮ್ ನಡುವ ಹೊಡೆದೊಡೆದನ್ನ ಬಿಡ್ತೀವಿ. ಬಹಳ ಉಪಕಾರ ಐತ್ರಿ ಡಾಕ್ಟರ್ ಸಾಹೇಬ್ರೆ, ನಾವಿನ್ ಬರ್ತೀವ್ರಿ. ನಡ್ರಪ್ಪ ನಡ್ರಿ, ನಮಸ್ಕಾರ ಡಾಕ್ಟರ್ ಸಾಹೇಬ್. ಬರ್ರಿ ಬರ್ರಿ, ನಿಮಗೆಲ್ಲ ಒಳ್ಳೇದಾಗ್ಲಿ. ಇದುವರೆಗೆ ಗಡಿ ದಾಟಿದಾಗ ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ರಾಜಪ್ಪ ಎಚ್, ಪಾತ್ರ ಪರಿಚಯ ತಹಶೀಲ್ದಾರ್ ರಾಜೇಂದ್ರ ಆರ್ ಕುಲಕರ್ಣಿ, ಇನ್ಸ್ಪೆಕ್ಟರ್ ಸದಾನಂದ್ ಹತ್ತಿ, ಪಶುವೈದ್ಯ ಸೋಮಶೇಖರ್ ಎಸ್ ರುಳಿ, ಗೌಡ ಮಧುಸೂದನ್ ಡಿ ತೆಂಗ್ಲೇಕರ್, ಸಿದ್ದಪ್ಪ ವಿಜಯ್ ಕುಮಾರ್ ಗೋತ್ಗಿ, ರಾಮಪ್ಪ ಬಸವಣ್ಣಪ್ಪ ಲೋಕಾಣಿ, ಹನುಮಪ್ಪ ಮಾರ್ಗೇಶ್ ಎಂ ಪುರೋಹಿತ್, ಗುಂಡಪ್ಪ ರಾಜೇಂದ್ರ ಕುಮಾರ್ ಆರ್ಕೆ, ಕರಿಯಪ್ಪ ಗೋವಿಂದ್ ರಾಠೋಡ್. ಲಚ್ಚವನ ಪಾತ್ರ ವಹಿಸಿ ನಿರ್ಮಾಣ ನೆರವು ನೀಡಿದವರು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳೋಣ ನಾವಲಿಗಿಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಮತ್ತು ಸಂಗಡಿಗರಿಂದ ಸಂಬಳ ವಾದನ.